ಆದ್ರೆ ತಯಾರಿಕೆ ಅಂತ ಅಂದಿದ ತಕ್ಷಣ ಯಾವ ರೀತಿ ಗುಣಮಟ್ಟವನ್ನ ನಾವು ಕಾಯ್ಕೊಳ್ತಾ ಇದೀವಿ ಅನ್ನೋದು ಕೂಡ ಮುಖ್ಯ ಆಗತ್ತೆ. ಈಗ ತಾವೆಲ್ಲರೂ ಕೇಳ್ತಾ ಇರಬಹುದು, ಸಾವಯವ ಕಡೆ ನಾವು ಗಮನ ಹರಿಸಲೇಬೇಕು, ಅಳವಡಿಸಿಕೊಳ್ಳೇಬೇಕು ಅನ್ನೋದು ಅನಿವಾರ್ಯತೆ ಬಂದಿದೆ. ತಿಳಿದೋ ತಿಳಿದಿನೋ ಅಥವಾ ಒಂದು ನಮಗೆ ಒಳ್ಳೆಯ ಫಸಲನ್ನ ನಾವು ಉಳಿಸ್ಕೋಬೇಕು, ಹೆಚ್ಚಿನ ಉತ್ಪಾದನೆಯನ್ನ ಪಡಿಲೇಬೇಕು ಅನ್ನೋ ಒಂದು ಇದರಲ್ಲಿ ಹೆಚ್ಚಿನ ಒಂದು ರಾಸಾಯನಿಕಗಳನ್ನ ಉಪಯೋಗಿಸ್ತಾ ಇದೀವಿ. ಇದು ಎರಡು ರೀತಿಯಾಗಿ ತೊಂದರೆ ಕೊಡುತ್ತೆ. ಒಂದು, ಆ ರಾಸಾಯನಿಕಗಳು ಮಣ್ಣಲ್ಲೂ ಉಳ್ಕೊಳ್ಳುತ್ತೆ, ಅದೇ ಮಣ್ಣಿನಲ್ಲಿ ಮತ್ತೆ ನಾವು ಬೇರೆ ಬೆಳೆಗಳನ್ನ ತೆಗಿಬೇಕಾಗತ್ತೆ. ಸೊ ಮಣ್ಣಿನಲ್ಲಿ ಆ ರಾಸಾಯನಿಕಗಳು ಉಳಿದಾಗ ಫಲವತ್ತತೆ ಕಮ್ಮಿ ಆಗತ್ತೆ. ಮಣ್ಣಿಂದ ಕುಡಿಯೋ ನೀರಿಗೂ ಕೂಡ ಅದು ಏನು ರಾಸಾಯನಿಕಗಳು ಉಳಿತವೆ ಅವು ಗ್ರೌಂಡ್ ವಾಟರ್ ಟೇಬಲ್ ಅಂತ ಏನ್ ಹೇಳ್ತೀವಿ ಅಲ್ಲಿಗೂ ಕೂಡ ಹರಿದು ಹೋಗ್ತವೆ. ಮತ್ತೆ ಆ ಗ್ರೌಂಡ್ ವಾಟರ್ ಇಂದಾನೆ ನಾವು ಕುಡಿಯೋ ನೀರನ್ನ ಬಳಸುವಂತದ್ದು ಕೂಡ ಇದಾವೆ. ಆಗ ನಾವೇ ಹಾಕಿರೋಂತ ಔಷಧಿನ ನಾವೇ ಇಂಡೈರೆಕ್ಟ್ಲಿ ಸೇವನೆ ಮಾಡ್ತಾ ಇರ್ತೇವೆ. ಆ ರೀತಿಯಾಗಿ ಆಗಿ ಜೊತೆಗೆ ಮಣ್ಣಿನ ಫಲವತ್ತತೆನೂ ಹಾಳಾಗೋದ್ರಿಂದ ಮುಂದೆ ಬೆಳೆಗಳು ನಮಗೆ ಒಳ್ಳೆಯ ಫಸಲನ್ನ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ನಾವು ರಾಸಾಯನಿಕ ಬಳಕೆಯನ್ನ ಎಷ್ಟು ಮಿತಿಗೊಳಿಸಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಎರಡನೇದು, ಈಗ ದ್ರಾಕ್ಷಿಗೆ ಏನು ಮಣುಕ ಮಾಡೋ ವಿಚಾರ ಬಂತು, ಅಲ್ಲಿ ನಿಲ್ಲ ಕೂಡ ಆಗಲ್ಲ. ಆಮೇಲೆ ಅಲ್ಲಿ ನಾವು ಏನು ರಾಸಾಯನಿಕಗಳು ಬಳಕೆ ಮಾಡ್ತಾ ಇದೀವಿ ಅದನ್ನ ನೋಡಿದ್ರೆ ಮತ್ತೆ ದ್ರಾಕ್ಷಿ ತಿನ್ಬೇಕಂತ ಮನ್ಸ್ ಬರಲ್ಲ ಅಂತ. ಹೌದು, ಅದು ಕಟ್ಟು ಸತ್ಯನೇ. ಹಾಗಿರ್ಬೇಕಾದ್ರೆ ನಮ್ಗೆ ದಾರಿ ಏನು, ಹೇಗೆ ನಾವು ನಿಭಾಯಿಸ್ಕೊಂಡು ಹೋಗ್ಬೇಕು? ಸೊ ಇದ್ರ ಬಗ್ಗೆ ಯೂನಿವರ್ಸಿಟಿ ಕಡೆಯಿಂದನೂ ಕೂಡ ತಾಂತ್ರಿಕ ಮಾಹಿತಿಗಳ ಅವರಿಗೆ ಮಾರ್ಗದರ್ಶನ ಕೊಡುವಂತ ವಿಚಾರ ಈ ಒಂದು ವೇದಿಕೆಯಲ್ಲಿ ಆಗ್ಬೇಕು. ಇದು ಒಂದೇ ಇದರಲ್ಲಿ ಕಾರ್ಯಕ್ರಮದಲ್ಲಿ ಖಂಡಿತವಾಗ್ಲೂ ಸಾಧ್ಯ ಆಗೋದಿಲ್ಲ. ಹಲವಾರು ತರಬೇತಿಗಳು ಈ ರೀತಿಯಾಗಿ ಆಗ್ಬೇಕು. ಮತ್ತೆ ಇಲ್ಲಿ ಬಂದಿರೋಷ್ಟೇ ರೈತರಿಗೆ ಸೀಮಿತ ಆಗದಿರಾ, ತಾವು ಏನು ತಿಳುವಳಿಕೆ ಪಡ್ಕೊಳ್ತೀರಾ ಅದನ್ನ ತಮ್ಮ ಅಕ್ಕಪಕ್ಕದ ರೈತರಿಗೂ ಕೊಡುವಂತ ವಿಚಾರ ಆಗ್ಬೇಕು. ಎಲ್ಲಾ ರೈತರಿಗೂ ತರಬೇತಿಯನ್ನ ಆಯೋಜನೆ ಮಾಡ್ಲಿಕ್ಕೆ ಸರ್ಕಾರದ ಒಂದು ಅನುದಾನದ ಇತಿಮಿತಿ ಇರುತ್ತೆ. ಹಾಗಾಗಿ ತಾವು ಏನು ಈ ಸಂದರ್ಭದಲ್ಲಿ ಇಂತ ಕಾರ್ಯಾಗಾರ ಇರಬಹುದು, ತರಬೇತಿ ಇರಬಹುದು, ಅಲ್ಲಿ ಮಾಹಿತಿನ ಪಡ್ಕೊಳ್ತೀರಾ ಅದನ್ನ ತಮ್ಮ ಸಂಘ ಇದೆಯೇ ಅಂತ ಅನ್ಕೊಂತೀನಿ. ಮಣುಕ ಬೆಳೆಗಾರರ ಸಂಘ ಅಥವಾ ದ್ರಾಕ್ಷಿ ಬೆಳೆಗಾರರ ಸಂಘ ಅಂತ, ಸಂಘದ ಮುಖಾಂತರ ಇದನ್ನ ಹೆಚ್ಚಿನ ಒಂದು ಅವೇರ್ನೆಸ್ ಕೊಡುವಂತದ್ದು ಕೂಡ ಆಗ್ಬೇಕಾಗತ್ತೆ. ನಾವು ಈಗ ಎಚ್ಚೆತ್ತುಕೊಳ್ಳದೇ ಇದ್ರೆ ಬಹುಶಃ ಈಗಾಗಲೇ ನಾವು ಒಂದು ಜನರೇಷನ್ಗೆ ಬರೀ ವಿಷಯುಕ್ತ ಆಹಾರ ಸೇವನೆಯಲ್ಲೇ ತೊಡಗಿಸ್ಬಿಟ್ಟಿದೀವಿ ಅಂತ ಅನ್ಸುತ್ತೆ. ಇನ್ನ ಮುಂದಿನ ಪೀಳಿಗೆ ಭೂಮಿನೂ ಒಂದ್ ಕಡೆ ಬರಡಾಗತ್ತೆ, ಮುಂದಿನ ಪೀಳಿಗೆ ಯುವ ಜನತೆ ಏನಿದೆ ಅವರು ಕೂಡ ಆರೋಗ್ಯವಂತರಾಗಿ ಇರ್ತಾರೆ ಅನ್ನೋದನ್ನ ನಂಬೋದು ಕಷ್ಟ ಆಗತ್ತೆ. ಹಾಗಿದ್ದಾಗ ನಾವು ನಮ್ಮ ಮನುಕುಲ ಯಾವ ಕಡೆ ಹೋಗ್ತಾ ಇದೆ, ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜ ಹೇಗಿರುತ್ತೆ, ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ನಮ್ಮ ಕಣ್ಮುಂದೆ ಹೇಗಿರ್ತಾರೆ, ನಮ್ಮಷ್ಟೇ ಗಟ್ಟಿತನ ಇರುತ್ತಾ ಗೊತ್ತಿಲ್ಲ. ಈಗ ಕ್ಯಾನ್ಸರ್ ಅನ್ನೋದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಕಾರಣ, ನಾವು ಉಪಯೋಗಿಸ್ತಾ ಇರೋಂತ ಕೆಮಿಕಲ್ಸ್ ರೆಕಮೆಂಡೇಶನ್ ಒಂದಿದ್ರೆ ಅದ್ರದ್ದು 10 ಪಟ್ಟು ನಾವು ಉಪಯೋಗಿಸ್ತಾ ಇರ್ತೀವಿ. ನಮ್ಗೆ ಕೆಲಸ ಸುಲಭ ಆಗ್ಬೇಕು, ಸಮಸ್ಯೆಗಳಿದಾವೆ ಇಲ್ಲ ಅಂತ ನಾನು ಹೇಳಲ್ಲ. ಆಳುಗಳ ಸಮಸ್ಯೆ ಇದೆ, ಟೈಮ್ಲಿ ನಮಗೆ ಮಳೆ ಹವಾಮಾನ ವೈಪರೀತ್ಯ ಇದೆ. ಆದರೂ ಕೂಡ ಇದೆಲ್ಲವನ್ನ ನಾವು ಸಹಿಸಿಕೊಂಡು ನಮ್ಮ ಆರೋಗ್ಯವನ್ನ ಗಟ್ಟಿ ಮಾಡ್ಕೊಳ್ಳೋಂಥದ್ದು ಖಂಡಿತವಾಗ್ಲೂ ಅತಿ ಅವಶ್ಯಕ ಆಗಿದೆ ಈಗ ವಾಸ್ತವ ಸ್ಥಿತಿ ನೋಡಿದಾಗ. ಈ ನಿಟ್ಟಿನಲ್ಲೇನೆ ಕೂಡ ನಾವು ಸಿರಿಧಾನ್ಯಗಳು ಅಥವಾ ಕಿರುಧಾನ್ಯಗಳು ಮುಂಚೆ ನಮ್ಮ ಆಹಾರ ಪದ್ಧತಿಯಲ್ಲಿ ಏನಿತ್ತು ಅದನ್ನು ಕೂಡ ಅಳವಡಿಸಿಕೊಳ್ಬೇಕು ಅನ್ನೋ ಒಂದು ವಿಚಾರ ಸರ್ಕಾರದಲ್ಲಿ ನಿನ್ನೆ ಬಜೆಟ್ ಅಲ್ಲೂ ಕೂಡ ಅದು ಅನೌನ್ಸ್ ಆಗಿದೆ. ಕೇಂದ್ರ ಸರ್ಕಾರದ ಬಜೆಟ್ ಅಲ್ಲಿ ಈ ವರ್ಷ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಹೇಳಿ ಘೋಷಣೆ ಆಗಿದೆ. ಕಾರಣ, ನಾವು ಮರೆತೋಗಿರುವಂತಹ ಆರೋಗ್ಯ ನೀಡುವಂತಹ ಸಿರಿಧಾನ್ಯಗಳನ್ನ ಬಳಕೆ ಮಾಡಬೇಕು ನಮ್ಮ ಆಹಾರ ಪದ್ಧತಿಯಲ್ಲಿ. ಅದನ್ನ ಮಾಡೋದ್ರಿಂದ ಹಲವಾರು ಪ್ರಯೋಜನಗಳಿದಾವೆ, ನಮ್ಮ ಆರೋಗ್ಯದ ಉತ್ತಮ ಗುಣಮಟ್ಟವನ್ನ ಕಾಪಾಡಿಕೊಳ್ಳಕ್ಕೂ ಕೂಡ ಅನುಕೂಲ ಆಗುತ್ತೆ ಅನ್ನೋದು ಸರ್ಕಾರ ಚಿಂತನೆ ಮಾಡಿ ಈ ವರ್ಷ ರಾಷ್ಟ್ರ ಮಟ್ಟದಲ್ಲಿ ಅಂತಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿರಿಧಾನ್ಯಗಳ ವರ್ಷ ಅಂತ ಹೇಳಿ ಘೋಷಣೆ ಮಾಡಲಾಗಿದೆ, ಸಿರಿಧಾನ್ಯಗಳಿಗೆ ಒತ್ತು ಕೊಡ್ತಾ ಇದೆ. ಈ 15 ದಿನದ ಹಿಂದೆ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ ಆಯ್ತು. ಈಗ ಕೋವಿಡ್ ಬಂದ 2-3 ವರ್ಷಗಳಿಂದ ನಿಂತಿತ್ತು, ಅದಕ್ಕೆ ಮುಂಚೆ ನಡೀತಾ ಇತ್ತು ಪ್ರತಿ ವರ್ಷ. ಆಗ ಹೆಚ್ಚಾಗಿ ಸಿರಿಧಾನ್ಯ ಬೆಳೆಯುವಂತ ಧಾನ್ಯಗಳನ್ನ ನೋಡ್ತಾ ಇದ್ವಿ. ಇವಾಗ ಸಿರಿಧಾನ್ಯಗಳಿಂದ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಹಲವಾರು ಉತ್ಪನ್ನಗಳನ್ನ ನಾನು ಅಲ್ಲಿ ನೋಡಿದೆ. ಏನು ನಾವೀಗ ಕುರುಕುರೆ ಅಂತ ಮಕ್ಕಳಿಗೆ ಒಂಚೂರು ಗಲಾಟೆ ಮಾಡಿದ್ರೆ 10 ರೂಪಾಯಿ ಪ್ಯಾಕೆಟ್ ಕೊಡಿಸ್ಬಿಡ್ತೇವೆ. ಅದೇ ಕುರುಕುರೆನ ಜೋಳದಿಂದ ಮಾಡಿದ್ದಾರೆ, ಅದೇ ಟೇಸ್ಟ್, ರೇಟು ಅದೇ ಇರುತ್ತೆ. ಸೊ ಈ ರೀತಿ ನಾವು ಬದಲಾವಣೆ ಆಗ್ತೀವಿ ಅಂತ ಮನ್ಸು ಮಾಡದೇ ಇದ್ರೆ ಬದಲಾವಣೆ ತಂತಾನೆ ಬರೋದಿಲ್ಲ. ಅದರಿಂದ ರೈತರು ನಾವು ಬೆಳೀತಾ ಇರೋಂತ ಬೆಳೆ ಪದ್ಧತಿ ಆಗ್ಲಿ, ಅನುಸರಿಸ್ತಾ ಇರುವಂತ ತಾಂತ್ರಿಕತೆಗಳಾಗ್ಲಿ, ಅದನ್ನ ನಾವು ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಮಾತ್ರ ಆಹಾರ ಭದ್ರತೆ ಒಂದೇ ಅಲ್ಲ. ಆಹಾರ ಭದ್ರತೆ ಅಂದ್ರೆ ಬರೀ ಹೆಚ್ಚಿನ ಒಂದು ಉತ್ಪಾದನೆ ಮಾಡುವಂತದ್ದಲ್ಲ, ಗುಣಮಟ್ಟದ ಉತ್ಪಾದನೆಯನ್ನ ಮಾಡುವಂತದ್ದಾಗ್ಬೇಕು. ಅದು ಯಾವುದೇ ಒಂದು ನಮ್ಮ ಜೋಳ ಇರ್ಬೋದು, ರಾಗಿ ಇರ್ಬೋದು, ಅಥವಾ ತೋಟಗಾರಿಕೆ ಬೆಳೆ ಇರ್ಬೋದು, ಯಾವುದೇ ಬೆಳೆಯಾಗ್ಲಿ ಈಗ ನಮಗೆ ಬೇಕಾಗಿರುವಂತದ್ದು ಗುಣಮಟ್ಟದ ಉತ್ಪಾದನೆ. ಹೆಚ್ಚು ಉತ್ಪಾದನೆ ತೆಗೆಯುವಂತದನ್ನ ನಾವು ರೀಚ್ ಆಗ್ಬಿಟ್ಟಿದೀವಿ. ಈಗ ಆ ಹೆಚ್ಚು ಉತ್ಪಾದನೆ ಕಡೆ ಗಮನ ಕೊಡೋದಕ್ಕಿಂತ ನಾವು ಉತ್ಪಾದನೆ ಮಾಡ್ತಾ ಇರೋದು ಗುಣಮಟ್ಟ ಇದೆಯಾ, ಆರೋಗ್ಯಕ್ಕೆ ಅದೆಷ್ಟು ಪೂರಕವಾಗಿದೆ ಇಲ್ಲ ಮಾರಕವಾಗಿದೆ, ಇದನ್ನ ತಿಳ್ಕೊಳ್ಳುವಂತದ್ದು ಅನಿವಾರ್ಯತೆ ಖಂಡಿತವಾಗ್ಲೂ ಇದೆ. ಈಗ ನಾವು ಎಚ್ಚೆತ್ತುಕೊಳ್ಳದೆ ಇದ್ರೆ ಬಹುಶಃ ನಮ್ಮನ್ನ ನಾವೇ ನಾಶ ಮಾಡಿಕೊಂಡಂಗೆ ಆಗತ್ತೆ, ಇನ್ನು ಮುಂದೆ ಯಾರು ನಮ್ಮನ್ನ ಕಾಪಾಡೋದಕ್ಕೆ ಆಗೋದಿಲ್ಲ. ಸೊ ಈ ಸಂದರ್ಭದಲ್ಲಿ ನಾನು ಏನು ನಮ್ಮ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇದೆ, ಅವರು ಈಗಾಗಲೇ ಇದನ್ನ ಕೆಲವೊಂದು ತಾಂತ್ರಿಕತೆಗಳನ್ನ ಸ್ಟ್ಯಾಂಡರ್ಡೈಸ್ ಮಾಡಿರ್ತಾರೆ, ಎಷ್ಟು ಔಷಧ ಉಪಚಾರ ಮಾಡಬೇಕು ಅನ್ನೋ ವಿಚಾರವನ್ನು ಅವರು ತಿಳಿಸಿರ್ತಾರೆ. ಅದನ್ನ ಅವರು ಮಾಡಿರುವಂತ ಪ್ರಾತ್ಯಕ್ಷಿಕೆಗಳಲ್ಲಿ ಒಂದು ಇಷ್ಟು ಪರ್ಸೆಂಟೇಜ್ ಅಥವಾ ಯೂಸ್ ಮಾಡಿದ್ರೆ ಸೇಫ್ ಸ್ಟ್ಯಾಂಡರ್ಡ್ಸ್ ಇದೆ ಅಂತ ಇರುತ್ತೆ. ಇದು ಎಕ್ಸ್ಪೋರ್ಟ್ ವಿಚಾರನೂ ಒಂದು ಪಟೇಲ್ ಶೆಟ್ಟಿ ಅವರು ಪ್ರಸ್ತಾಪ ಮಾಡಿದ್ರು. ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ನಾವು ಇಷ್ಟ ಬಂದಂಗೆ ಔಷಧಿ ಹೊಡೆದ್ರೆ ಖಂಡಿತವಾಗ್ಲೂ ನಮ್ಮ ಪ್ರಾಡಕ್ಟ್ಸ್ ಮುಂದಕ್ಕೆ ಹೋಗೋದಿಲ್ಲ. ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಅವರು ಟೆಸ್ಟ್ ಮಾಡಿ ದ್ರಾಕ್ಷಿ ಎಷ್ಟು ಉಳಿದಿದೆ, ಎಷ್ಟು ಏನು ರಾಸಾಯನಿಕಗಳ ಅಂಶ ಇದೆ, ಅದನ್ನ ಟೆಸ್ಟ್ ಮಾಡಿನೇ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಅವಕಾಶ ಆಗೋದು. ಅದರಲ್ಲಿ ಮಿನಿಮಮ್ ಪ್ರಿಸ್ಕ್ರೈಬ್ಡ್ ಏನಿರುತ್ತೆ ಅಂದ್ರೆ ಮಿನಿಮಮ್ ಸ್ಟ್ಯಾಂಡರ್ಡ್ಸ್ ಇಷ್ಟಿರಬಹುದು ಅಂತ ಇದ್ರೆ ಮಾತ್ರ ಎಕ್ಸ್ಪೋರ್ಟ್ಗೆ ಅವಕಾಶ ಆಗುತ್ತೆ. ಇಲ್ಲಾಂದ್ರೆ ಮತ್ತೆ ಅದೇನ್ ಲೋಕಲ್ ಮಾರ್ಕೆಟ್, ಬೆಳಗ್ಗೆ ಔಷಧಿ ಹೊಡೆದು ಪ್ಯಾಕೆಟ್ ಮಾಡಿ ಅಂಗಡಿಗೆ ತಲುಪಿಸಿರ್ತೀವಿ, ನಾಳೆ ಬೆಳಗ್ಗೆ ಹಬ್ಬಕ್ಕೆ ಹೋಗಿ ಅದನ್ನೇ ತಗೊಂಡ್ ಬಂದು ನಾವು ತಿನ್ನುವಂತದ್ದಾಗುತ್ತೆ. ಸೊ ಇದು ಎಲ್ಲೂ ಒಂದನ್ನ ನಾವು ಮನದಟ್ಟು ಮಾಡ್ಕೋಬೇಕು. ನಾವು ಹೊಡಿತಾ ಇರೋ ಅಥವಾ ನಾವು ಉಪಯೋಗಿಸ್ತಾ ಇರೋಂತ ರಾಸಾಯನಿಕಗಳು ಬೇರೆ ಬೇರೆ ರೂಪದಲ್ಲೇ ಇರ್ಬೋದು, ಅದು ಎಲ್ಲವೂ ನಮಗೆ ಸೇರ್ತಾ ಇದೆ, ಬೇರೆ ಇನ್ ಯಾರಿಗೂ ಹೋಗ್ತಾ ಇಲ್ಲ, ನಮಗೆ ಸೇರ್ತಾ ಇದೆ. ಯಾವ್ದೋ ರೂಪದಲ್ಲಿ ನೀರಿನ ರೂಪ ಇರ್ಬೋದು ಅಥವಾ ನಾವೇ ಅದನ್ನ ಬಳಕೆ ಮಾಡುವಂತದ್ದಾಗತ್ತೆ. ತರಕಾರಿಗಳು ಹಣ್ಣುಗಳು ನಮ್ಮ ಹಿಂದಿನ ಜಮೀನಿಂದ ನಾವು ತಗೊಳ್ಳಿಲ್ಲ ಅಂದ್ರೆ ಯಾವ್ದೋ ಒಂದು ಸಂದರ್ಭದಲ್ಲಿ ಪಕ್ಕದವ್ರದಾದ್ರೂ ಮಾರ್ಕೆಟ್ಗೆ ಹೋದ್ರೆ ಯಾರ್ದು ಏನು ಅಂತ ಏನ್ ಲೇಬಲ್ ಇರಲ್ಲ. ಸೊ ಎಲ್ಲ ಗುಡ್ಡೆ ಹಾಕಿರ್ತಾರೆ, ತಗೊಳ್ತೀವಿ. ಸೂಪರ್ ಬಜಾರ್ಗೆ ಹೋದ್ರು ಅಷ್ಟೇ, ಲೋಕಲ್ ಮಾರ್ಕೆಟ್ಗೆ ಹೋದ್ರು ಅಷ್ಟೇನೆ, ಅದೇ ಪ್ರಾಡಕ್ಟ್ಸ್ ಬರೋದು, ಬೇರೆ ಎಲ್ಲಿಂದಾನೂ ಬರೋದಿಲ್ಲ. ಆದ್ರಿಂದ ಈ ಸಂದರ್ಭದಲ್ಲಿ ನಾನು ಈ ವಿಚಾರಗಳನ್ನ ಹಂಚ್ಕೋಬೇಕಾದ್ರೆ ಗುಣಮಟ್ಟದ ಉತ್ಪಾದನೆ ಬಗ್ಗೆ ನಾವು ಮಾಹಿತಿಯನ್ನು ಕೊಡುವಂತದ್ದಾಗಬೇಕು, ಅದನ್ನ ಅಳವಡಿಕೆಯಲ್ಲಿ ತಾವು ಮುಂದುವರಿಸಬೇಕು ಅಂತ ಹೇಳಿ ನಾನು ಹೇಳ್ತಾ ಈ ಎರಡು ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟೆ. ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ತೆ. ಒಂದೊಂದು ನೀರ ಹನಿ ಅಮೂಲ್ಯ ಖನಿ ಅದನ್ನುಳಿಸಲು ಬಸಿಯಬೇಕು ಬೆವರಿನ ಹನಿ ಬೆವರಿನ ಹನಿ ಬೆವರಿನ ಹನಿ la la la la la la la la la la la la ತಡೆಯನ್ನು ಹಾಕೋಣ ಬನ್ನಿರು, ಓಡುವ ನೀರನ್ನು ಹಿಡಿಯೋಣ ಬನ್ನಿರು, ಜಲಧಾ

95% ಅಷ್ಟು ನಾವು ಮನುಕನ್ನು ಉತ್ಪಾದನೆ ಮಾಡ್ತಾ ಇದ್ದೇವೆ. ಸೊ ವಿಜಯಪುರ ಜಿಲ್ಲೆಯಲ್ಲಿ ಮನುಕ ಗುಡ್ ಕ್ವಾಲಿಟಿ ಅಂತ ಈಗ ಗುಣಮಟ್ಟದ ಮನುಕ ಉತ್ಪಾದನೆ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಉದ್ದೇಶ. ಈ ಕ್ವಾಲಿಟಿ ಇದೇ ಸೇಮ್ ಎಲ್ಲ ನೀವು ಕೆಮಿಕಲ್ ಟ್ರೀಟ್ಮೆಂಟ್ ಕೊಟ್ಟರೂ ಕೂಡ ನೀವು ಬೇರೆ ಕಡೆ ಮಾಡಲಿಕ್ಕೆ ಆಗಲ್ಲ. ಪಂಡ್ರಾಪುರ ಅಂತ ಒಂದು ಸ್ವಲ್ಪ ಆ ಏರಿಯಾ ಇದೆ, ಅಲ್ಲಿನೂ ಕೂಡ ಒಳ್ಳೆ ಗುಣಮಟ್ಟ. ಮೇಜರ್ ಅಂತಂದ್ರೆ ನಿಮ್ದು ನಮ್ದು ಬಿಸಿಲು ಅಂತ ಏನು ಹೇಳ್ತಾ ಟೆಂಪರೇಚರ್, ದ್ರಾಕ್ಷಿ ಬೆಳಿಲಿಕ್ಕೆ ಅಥವಾ ಈ ಮನುಗ್ ಮಾಡಲಿಕ್ಕೆ ನಾವೊಂದು ಅದೇ ನಮಗೊಂದು ಹೆಲ್ಪ್ ಮಾಡ್ತಾ ಇರೋದು. ಅಂದ್ರೆ ನಾವು ಹೇಳ್ತಾ ಇದ್ದೇವೆ ನೀವು ಶೆಡ್ ಅನ್ನು ನಿರ್ಮಾಣ ಮಾಡಬೇಕಾದ್ರೆ ಯಾವ ದಿಕ್ಕಿನಿಂದ ಬರಬೇಕು ಅಥವಾ ಸುತ್ತಮುತ್ತ. ಈಗ ನಾವು ತಿಕೋಂಡ ಬೀಚರ್ಗೆ ಬಾಬಾ ನಗರ್ ಮಂದಿ ಸ್ವಲ್ಪ ಯಾರ ಲೋ ಲೈಯಿಂಗ್ ಏರಿಯಾದಾಗಿದ್ದಾರೆ, ತ್ಯಾಗ ಪ್ರದೇಶದೊಳಗಿದ್ದವರು, ಯಾಕಪ್ಪ ಇದು ಕೆರೆ ನೀರು ತುಂಬ ಯೋಜನೆ ಬಂತು, ನಮ್ಮೆಲ್ಲ ಹೊಲಗಳು ಜೋರ್ ಹತ್ತಾ ಇದಾವ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಒಳ್ಳೆ ಕ್ವಾಲಿಟಿ ಉತ್ಪಾದನೆ ಆಗ್ಬೇಕಂತಂದ್ರೆ ನಮ್ದು ಬಿಸಿ ಗಾಳಿ ನಮ್ಮ ಮನುಕಿನ ಶೆಡ್ಡಿನ ಮೇಲೆ ಬಿಸಿಕೊಂಡು ಹೋದ್ರೆ ಮಾತ್ರ ಒಳ್ಳೆ ಕಲರ್ ಆಗಲಿ ಅಥವಾ ಒಳ್ಳೆ ಗುಣಮಟ್ಟದಲ್ಲಿ ಸಿಗ್ತಾ ಇದೆ. ಅಥವಾ ಸೋಲಾರ್ ಡ್ರೈ ಅನ್ನೋದೆಲ್ಲ ಟ್ರೈ ಮಾಡಿದಾರೆ, ಆದ್ರೆ ಅದಂತ ಕಲರ್ ಈಗ ನಮ್ಮ ಮನುಕ್ ಅಂದ್ರೆ ಯಾವ ರೀತಿ ಇರಬೇಕಪ್ಪ ಅಂತಂದ್ರೆ ಕಲರ್ ಹೇಳ್ತಾ ಇದೀವಿ ನಾವು. ಆಮೇಲೆ ಕೆಮಿಕಲ್ಸ್ ಯೂಸ್ ಮಾಡ್ತಾ ಇರೋದು ಪ್ರಮಾಣನು ಅಷ್ಟು ಬಹಳ ಮುಖ್ಯ ಇದೆ. ಸೊ ಅದಕ್ಕೆ ಈಗ ಪ್ರತಿಯೊಂದು ವಿಜಯಪುರ ಜಿಲ್ಲೆ ಅಂತಂದ್ರೆ ರಾಜ್ಯದಲ್ಲಿಯೇ ನಂಬರ್ ಒನ್, ದ್ರಾಕ್ಷಿ ಬೆಳಿಲಿಕ್ಕೆ ನಂಬರ್ ಒನ್ ಇದೇವೆ ನಾವು, ಲಿಂಬೆ ಬೆಳಿಲಿಕ್ಕೆ ನಂಬರ್ ಒನ್ ಇದೇವೆ, ಅದೇ ರೀತಿ ದಾಳಂಬರಿಯಲ್ಲಿ ಇದ್ದೇವೆ. ಈಗ 2 ವರ್ಷದಿಂದ ಏರಿಯಾ ಅದಕ್ಕೆ ರೋಗ ಜಾಸ್ತಿ ಆಗಿ ಸೊ ಸುಮಾರು 4,000 ಹೆಕ್ಟರ್ ವರೆಗೆ ಮಾತ್ರ ನಮ್ಮಲ್ಲಿ ಆ ಬೆಳೆ ಇದೆ ಸರ್. ಅದು ಬಿಟ್ಟರೆ ಲಿಂಬೆನೂ ಕೂಡ ಏನಾಗಿದೆ, 1,000 ಹೆಕ್ಟರ್ ಕಮ್ಮಿ ಆಗ್ತಾ ಇದೆ. ಅಂದ್ರೆ ಮೊದಲು ಒಂದು 12,000, 13,000, 14,000 ಹೆಕ್ಟರ್ ಇತ್ತು, ಈಗ ಪ್ರೆಸೆಂಟ್ ನಾವು ಡಾಟಾ ನೋಡಿದಾಗ ಸುಮಾರು 10,000 ಹೆಕ್ಟರ್ ಮಾತ್ರ ನಮ್ಮಲ್ಲಿ ಈಗ ಲಿಂಬೆ ಬೆಳೆ ಉಳ್ಕೊಂಡಿದೆ. ದ್ರಾಕ್ಷಿ ಬೆಳೆ ಜಾಸ್ತಿ ಆಗ್ತಾ ಇದೆ, ಸುಮಾರು ಹೇಳಿಲ್ಲ ನೀವು 25,000 ಹೆಕ್ಟರ್ ಅಂದ್ರೆ ಎಕರೆ ಹಾಕೊಂಡು ಬಿಡ್ರಿ ನೀವು, 67,000-70,000 ಎಕರೆ ವರೆಗೆ ನಮ್ಮ ದ್ರಾಕ್ಷಿ ಬೆಳೆ ಇದೆ ವಿಜಯಪುರ ಜಿಲ್ಲೆಯಲ್ಲಿ ಸರ್. ಇದು ಉತ್ಪಾದನೆ ಆಗ್ತಾ ಇರುವಂತ ಮನುಕನ್ನ ನಾವೆಲ್ಲ ರೈತ ಬಾಂಧವರು ಯಾಕೆ ಬೆಳೀತಾ ಇದ್ದಾರೆ, ನಾವು ಇಲಾಖೆದವರು ಯೋಜನೆ ಕೊಡೋದ್ರಿಂದ ತಾವೆಲ್ಲ ಬೆಳೀತಾ ಇಲ್ಲ, ಅದರಿಂದ ಲಾಭ ಆಗ್ತಾ ಇದೆ ಅಂತ ಹೇಳಿ ಬೆಳೀತಾ ಇದ್ರು. 1 ಎಕರೆಗೆ ಏನಿಲ್ಲ ಅಂದ್ರು ಸರ್ 3-4 ಲಕ್ಷ ತಮ್ಮ ಮನುಕದಿಂದ ಉತ್ಪಾದನೆ ಆಗ್ತಾ ಇದೆ. ಸೊ ಜಿಲ್ಲೆಯಲ್ಲಿ ಸುಮಾರು 1,25,000 ಮೆಟ್ರಿಕ್ ಟನ್ ಅಷ್ಟು ಮನುಕ ಉತ್ಪಾದನೆ ಆಗ್ತಾ ಇದೆ. ಆದ್ರೆ ಜಿಲ್ಲೆಯಲ್ಲಿ ಇರುವಂತ ಕೋಲ್ಡ್ ಸ್ಟೋರೇಜಸ್ ಸುಮಾರು 31-32 ಕೋಲ್ಡ್ ಸ್ಟೋರೇಜಸ್ ಇದ್ದಾವೆ, ಅದರ ಕೆಪಾಸಿಟಿ ಸಾಮರ್ಥ್ಯ ಬಂದ್ಬಿಟ್ಟು 40,000 ಮೆಟ್ರಿಕ್ ಟನ್ ಇದೆ. ಇನ್ನು ನಮ್ದು 80,000 ಮೆಟ್ರಿಕ್ ಟನ್ ಉತ್ಪಾದನೆ ಆಗಿದ್ದು ತಾಸಗಾಂವ್ ಹೋಗ್ತಾ ಇದೆ. ಸೊ ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ಲಾಸ್ಟ್ ಒಂದು ಬಜೆಟ್ ಅಧಿವೇಶನದಲ್ಲಿ ಎಲ್ಲ ನಮ್ಮ ದ್ರಾಕ್ಷಿ ಬೆಳೆಗಾರರ ಒಂದು ಏನ್ ನಿಯೋಗ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಆದಾಗ ವಿಜಯಪುರ ಜಿಲ್ಲೆಗೆ ನಮ್ಮ ಒಂದು ತೊರವಿಯಲ್ಲಿ ಏನಿದೆ ನಾವು ಈಗಾಗಲೇ ಸರ್ ಹೇಳಿದ್ರು, ದ್ರಾಕ್ಷ ಮತ್ತು ದ್ರಾಕ್ಷಾರಸ ಮಂಡಳಿ, ಮೊದಲೇನಿತ್ತು ಓನ್ಲಿ ವೈನ್ ಬೋರ್ಡ್ ಅಂತಿದ್ದೇವೆ ನಾವು, ಈಗ ಅದನ್ನ ಗ್ರೇಪ್ ಗ್ರೋವರ್ಸ್ ಕೂಡ ಅದರಿಂದ ಬೆನಿಫಿಟ್ ತಗೋಬಹುದು. ನಾವು ಸುಮಾರು ಅಲ್ಲಿ 141 ಎಕರೆ ಪ್ರದೇಶದಲ್ಲಿ ನಮ್ಮ ವೈನ್ ಬೋರ್ಡ್ ದವರದು ಒಂದು ಇದು ಇದೆ. ಅದೇ ಸೇಮ್ ತಾಸಗಾಂವ್ ಅಲ್ಲಿ ಏನಿದೆ ಅದೇ ಮಾಡೆಲ್ ಅಲ್ಲಿ ಸುಮಾರು 35 ಕೋಟಿಯಲ್ಲಿ PPP ಮಾಡೆಲ್ ಅಂತ ಹೇಳ್ತಾ ಇದ್ದೇವೆ ನಾವು, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಒಂದು ಸಹಯೋಗದಲ್ಲಿ ಸುಮಾರು 15,000-20,000 ಮೆಟ್ರಿಕ್ ಟನ್ ಕೆಪಾಸಿಟಿ ಅದು ಕೋಲ್ಡ್ ಸ್ಟೋರೇಜ್ ನಿರ್ಮಾಣ ಆಗ್ತಾ ಇದೆ. ಅಂದ್ರೆ ಈಗ DPR ಸ್ಟೇಜ್ ಅಲ್ಲಿ ಇದೆ. ಅದೇ ರೀತಿಯಾಗಿ ವೈನ್ ಟೂರಿಸಂ ಅಂದ್ರೆ ಇಲ್ಲಿ ಬಂದಂತ ನಮ್ಮ ಟೂರಿಸ್ಟ್ಗೂ ಕೂಡ ಅಲ್ಲೆಲ್ಲಾನು ಒಂದು ರಿಸಾರ್ಟ್ ಟೈಪ್ ಮಾಡಿಕೊಂಡು ಈಗಾಗಲೇ ಮಾಡ್ಕೊಂಡಿದ್ದಾರೆ, ಅದನ್ನು ಒಂದು ಉಪಯೋಗ ಮಾಡ್ತಾ ಇದ್ದಾರೆ. ಸೇಮ್ ಇವನ್ ಮಾರ್ಕೆಟ್ ಟ್ರೇಡಿಂಗ್ ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಮುಂದುವರೆದಾಗಿ ರಿಸರ್ಚ್ ಬೇರೆ ಬೇರೆ ನಿಮ್ಮ ತಿಡಗುಂಡಿ ರಿಸರ್ಚ್ ಸ್ಟೇಷನ್ ಅಂತ ಬೆಳೀತಾ ಇದ್ರು ಸರ್, ಅದೇ ಸೇಮ್ ಅಲ್ಲಿನೂ ಕೂಡ ರಿಸರ್ಚ್ ಡೆಮೋನ್ಸ್ಟ್ರೇಷನ್ ಪ್ಲಾಂಟ್ ಮಾಡ್ತಾ ಇದ್ದಾರೆ, ಪ್ಲಸ್ ಟ್ರೈನಿಂಗ್ ಸೆಂಟರ್ ಮಾಡ್ತಾ ಇದ್ದಾರೆ, ಆಮೇಲೆ ಮಾರ್ಕೆಟಿಂಗ್ ಫೆಸಿಲಿಟಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ವೈನ್ ಟೂರಿಸಂ ಅಂತ ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಅದರ ಜೊತೆ ಕೋಲ್ಡ್ ಸ್ಟೋರೇಜ್ನೂ ಇದೆ. ಸೊ ರೈತ ಬಾಂಧವರಿಗೆ ಅದು ಮುಂದಿನ ದಿನಗಳಲ್ಲಿ ವಿಜಯಪುರ ಜಿಲ್ಲೆಗೆ ಅನುಕೂಲ ಆಗ್ತಾ ಇದೆ. ಅದೇ ರೀತಿಯಾಗಿ ಆ ಒಂದು ವೈನ್ ಬೋರ್ಡ್ ಏನು ಹೇಳ್ತಾ ಇದ್ದೀವಿ, ಇದು ಆಫೀಸ್ ಬೆಂಗಳೂರಲ್ಲಿದೆ, ಅದರದ್ದು ಒಂದು ಇನ್ನೊಂದು ಸಬ್ ಆಫೀಸ್ ಅನ್ನು ವಿಜಯಪುರಲ್ಲಿ ಮಾಡಬೇಕಂತ ಕೂಡ. ಅದೇ ರೀತಿಯಾಗಿ ನಮ್ಮ ಒಂದು ವಿಜಯಪುರದ ಹೇಳ್ತಾ ಇದ್ದೇವಲ್ಲ ಒಂದು ಬ್ರ್ಯಾಂಡಿಂಗ್, ಈ ಬಿಜಾಪುರದಿಂದ ಹೋದಂತ ಮನುಕ ತಾಸಗಾಂವ್ ಹೋಗಿ ತಾಸಗಾಂವ್ದಿಂದ ತಾಸಗಾಂವ್ ರೆಜಿನ್ಸ್ ಅಂತ ಹೋಗ್ತಾ ಇದೆ. ಆದ್ರೆ ಮೇಜರ್ ಮಾರ್ಕೆಟ್ ಆಗ್ತಾ ಇರೋದು ವಿಜಯಪುರ ಇದರದೆ. ಅದಕ್ಕೆ ಅದನ್ನು ಕೂಡ ನಮ್ಮ ವೈನ್ ಅಂಡ್ ವೈನ್ ಟೂರಿಸಂ ದವರು ಏನು ಹೇಳ್ತಾ ಇದ್ದೀನಲ್ಲ, ಇದು ವೈನ್ ಬೋರ್ಡ್ ದವರು, ಅದಕ್ಕೂ ಕೂಡ ಒಂದು ಬ್ರ್ಯಾಂಡಿಂಗ್, ವಿಜಯಪುರದ ಒಂದು ಬ್ರ್ಯಾಂಡಿಂಗ್ ಗ್ರೇಪ್ ಅನ್ನು ಮಾಡಿ ಇವನ್ನ ಸರ್ ಹೇಳಿದ್ರು. ಆಗ ನಮ್ಮ ಲೈಮ್ಗೂ ಕೂಡ ಮುಂದಿನ ದಿನಗಳಲ್ಲಿ ನಾವು GI ಇಂಡಿಕೇಶನ್ ಸಿಗ್ತಾ ಇದೆ. ಮೇ ಬಿ ಮಾರ್ಚ್ ಏಪ್ರಿಲ್ ಅಲ್ಲಿ 100% ನಮ್ಮ ಲೈಫ್ ಬೋರ್ಡ್ ದವರು ಆಗಿರ್ಬೋದು, ಯೂನಿವರ್ಸಿಟಿ ಅವ್ರದ ಮೇನ್ ಪಾತ್ರ ಇದೆ, ಅವ್ರ ತ್ರೂ ನಾವು ಪ್ರಪೋಸಲ್ ಕಳಿಸಿದೆವು. ಲಾಸ್ಟ್ ಟೈಮ್ ಚೆನ್ನೈ ಹೋಗಿದ್ರು, ಭಾರಿ ಚೆನ್ನ ರೆಪ್ರೆಸೆಂಟೇಷನ್ ಕೊಟ್ರು ಅಂತ ಹೇಳಿದ್ರು ಅವರು. ಈ ರೀತಿಯಾಗಿ ಯಾರು ರೆಪ್ರೆಸೆಂಟೇಷನ್ ಇಲ್ಲಿವರೆಗೆ ನಮ್ಗೆ ಯಾರು ಕೊಟ್ಟೇ ಇಲ್ಲ ಸರ್, ಇಟ್ ಈಸ್ ವೆರಿ ಗುಡ್. ನಾವು ಕೊಡ್ತೇವೆ ಅಂತ ಹೇಳಿದ್ರು ಸರ್. ಅದೇ ರೀತಿಯಾಗಿ ಏನ್ ಮನುಕ್ ಅಂತ ಹೇಳ್ತಾ ಇದೀವಲ್ಲ, ನಾವು ಬೆಳೆಗಂತರೂ ಜಿ ಐ ಟ್ಯಾಗ್ ತಗೊಳಕ್ ಆಗಲ್ಲ, ಯಾಕಂದ್ರೆ ಇದು ಮಹಾರಾಷ್ಟ್ರದಿಂದ ಬಂದಿದೆ ನಮ್ಮದು ಏನು ದ್ರಾಕ್ಷಿ ಬೆಳೆ. ಆದ್ರೆ ಮನುಕ್ ಏನ್ ತಯಾರಾಗ್ತಾ ಇದೆ, ಈ ಕ್ವಾಲಿಟಿ ನಮ್ಮ ಮಹಾರಾಷ್ಟ್ರದಲ್ಲಿ ಕೂಡ ಸಿಗ್ತಾ ಇಲ್ಲ. ಪಂಡ್ರಾಪುರ ಒಂದು ಪ್ಲೇಸ್ ಬಿಟ್ರೆ ನಮ್ಮಲ್ಲಿ ಆ ರೀತಿ ಕ್ವಾಲಿಟಿ ಸಿಗ್ತಾ ಇದೆ. ಸೊ ಅದನ್ನು ಕೂಡ ನಾವು ಜಿ ಐ ಇಂಡಿಕೇಶನ್ ಮಾಡ್ಲಿಕ್ಕೆ ಸರ್, ವೈನ್ ಅಂಡ್ ವೈನ್ ಏನ್ ಬೋರ್ಡ್ ಇದೆಯಲ್ಲ ಅವರೆಲ್ಲ ಆಲ್ರೆಡಿ ಡಿ ಪಿ ಆರ್ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಜಿ ಐ ಇಂಡಿಕೇಶನ್ ನೀವೆಲ್ಲ ಜಿ ಐ ಅಂದ್ರೆ ಏನಂತ ಹೇಳಿ ನೀವು ಕೇಳ್ಬೋದು ರೈತರು. ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಂದ್ರೆ ಜಗತ್ತಿನಾದ್ಯಂತ ಎಲ್ಲರಿಗೂ ಗೊತ್ತಾಗ್ತೈತೆ ಅದು. ಲಿಂಬೆ, ಈ ಕಾಗಜಿ ಲಿಂಬೆ ಅಂತ ಹೇಳ್ತಾ ಇದೀವಿ ನಾವು, ಇಂಡಿ ಲಿಂಬೆ ಅಂತ ಜಿ ಐ ಟ್ಯಾಗಿಂಗ್ ಮಾಡಿದಾಗ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿನೂ ಕೂಡ ಡಿಮಾಂಡ್ ಬರ್ತೈತೆ ನಮಗೆ. ಈಗ ಹೇಳಿದ್ರು ಸರ್ ಎಕ್ಸ್ಪೋರ್ಟ್ ಮಾಡ್ಬೇಕು, ನಾವು ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಜಿ ಐ ಇಂಡಿಕೇಶನ್ ಇತ್ತಂದ್ರ ನೀವು ಬಹಳ ಈಸಿಯಾಗಿ ಮಾರ್ಕೆಟ್ ಟ್ರೇಡರ್ಸ್ ಬೇರೆ ಬೇರೆ ಮಾರುಕಟ್ಟೆಯಿಂದ ಬರ್ತಾರೆ, ಅದರಿಂದ ನಿಮಗೆ ಬಹಳ ಅನುಕೂಲ ಆಗ್ತಾ ಇದೆ. ಸೊ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ಲಿಂಬೆಗೆ ಪಡೆದ ತಕ್ಷಣ ಅದು ಒಂದು 2-3 ಇಯರ್ಸ್ ಆಗ್ಬೋದು ಸರ್. ಯಾವ ರೀತಿಯಾಗಿ ನಾವು ಪ್ರಸ್ತಾವನೆ ಸಲ್ಲಿಸ್ತೇವೆ, ಯಾವ ರೀತಿಯಾಗಿ ಅದನ್ನ ಅವ್ರು ಅಕ್ಸೆಪ್ಟೇಷನ್ ಮಾಡ್ತಾರೆ, ಅದ್ರ ಮೇಲೆ ನಮ್ದು ಅದೊಂದು ಮಾಡೆಲ್ ಹೋಗ್ತಾ ಇದೆ ಸರ್. ಈ ರೀತಿಯಾಗಿ ಬೇರೆ ಬೇರೆ ಇದು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಲಾಸ್ಟ್ ಟೈಮ್ ಕೂಡ ನಾವೊಂದು ಫಲಪುಷ್ಪ ಪ್ರದರ್ಶನ 15-16-17 ಮಾಡಿದ್ದೇವೆ, ಚೆನ್ನಾಗಿ ಆಯ್ತು. ಅದೇ ರೀತಿಯಾಗಿ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಒಂದು ಜೆಡ್ ಪಿ ಜಿಲ್ಲಾ ಪಂಚಾಯತ್ ಸಿಇಒರು ಒಂದು ಆಶೆ ಇದೆ ಏನಂತಂದ್ರೆ, ನೀವು ದ್ರಾಕ್ಷಿ ಬೆಳೀತಾ ಇದ್ದೀರಿ, ಇದನ್ನೆಲ್ಲ ಏನಾಗ್ತಾ ಇದೆ ನಮ್ಮ ರೈತರಿಗೆ ಅಥವಾ ನಮ್ಮ ಬಿಜಾಪುರದ ವಾಸಿಗಳು ತಿಂತಾ ಇಲ್ಲ, ಬೇರೆ ಜಿಲ್ಲೆಗೆ ಹೋಗ್ತಾ ಇದೆ, ಬೇರೆ ಬೇರೆ ಕಳಿಸ್ತಾ ಇದ್ದೇವೆ. ನಮ್ಮಲ್ಲಿ ಲಿಂಬೆ ನೀವು ಮಾರ್ಕೆಟ್ಗೆ ಹೋಗ್ಬೋದು, ನೀವು ಬೆಳೆಯುವಂತ ಲಿಂಬೆ ಎಲ್ಲ ಎಕ್ಸ್ಪೋರ್ಟ್ ಆಗ್ತಾ ಇರೋದು ದೊಡ್ಡ ಸೈಜ್ ಎಲ್ಲ ಯಾರಿಗೆ ಹೋಗ್ತಾ ಇದೆ ಹೇಳ್ರಿ, ಬೇರೆದವ್ರಿಗೆ ಹೋಗ್ತಾ ಇದೆ. ನಮ್ಮಲ್ಲಿ ಬರ್ತಾ ಇರೋದು 3ನೇ ಗ್ರೇಡ್, ನಮ್ಮಲ್ಲಿ ಮಾರ್ಕೆಟ್ನಾಗ ಏನ್ ತಗೋತೀವಲ್ಲ 10-5 ರೂಪಾಯಿಗೆ ಲಿಂಬೆ. ಸೊ ಅದಕ್ಕೆ ಅವ್ರು ಸರ್ ಏನಂತ ಹೇಳಿದ್ರು, ನೀವು ಈಗ ದ್ರಾಕ್ಷಿ ಬೆಳೀತಾ ಇದೀರಿ, ಒಂದು ಮೇಳ ಮಾಡ್ರಿ, ಮಾರಾಟ ಮೇಳ ರೈತರಿಗೆ. ಈಗ ನಮ್ಮ ರೈತರಿಗೆ ಸಾಕಷ್ಟು ಮಂದಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಬಂದಿದ್ರು ನಮ್ಮ ರೈತರು, ಸರ್ ಯಾರಾದ್ರೂ ನಿಮ್ಮಲ್ಲಿ ಟ್ರೇಡರ್ಸ್ ಬರ್ತಾ ಇದಾರೆ ಅಂದ್ರೆ ನಮ್ದೊಂದು 30 ಟನ್ ಆಗ್ತೈತಿ, 40 ಟನ್ ಆಗ್ತೈತಿ, ಅದನ್ನು ಖರೀದಿ ಮಾಡೋರು ಅಂತ ಹೇಳಿ. ಆ ಫೆಸಿಲಿಟಿ ಮಾಡ್ತಾ ಇಲ್ಲ. ಉದ್ದೇಶ ನಾವು ಮಾರಾಟ ಮೇಳ ಮಾಡ್ತಾ ಇರೋದು ಒಂದು 20-25 ಜನ, ನಿಮ್ದು ಇಲ್ಲ ನನಗೆ ಅಸಹ್ಯ ಆಗ್ತೈತಪ್ಪ ನಾನು ಅಲ್ಲಿ ಬಂದು ಮಾರಾಟ ಮಾಡಿದ್ರೆ ಅನ್ನೋದು ಭಾವನೆ ಬೇಡ ಅಂದ್ರೆ, ನಮ್ಮ ರೈತರಿಗೆ ಯಾಕಪ್ಪ ನಾನು ಕುತ್ಕೊಂಡು ಮಾರಬೇಕು ಅಂತ ಹೇಳಿ. ಇದಕ್ಕೆ ನಾವು ಏನ್ ಮಾಡ್ತಾ ಇದ್ದೇವೆ, ಒಂದು ಬ್ರ್ಯಾಂಡಿಂಗ್ ಮಾಡಂತ ಹೇಳಿದ್ರು ಅವ್ರು ಸರ್. ನಾವ್ ಇದಕ್ಕೆ ಏನ್ ಬ್ರ್ಯಾಂಡಿಂಗ್ ಮಾಡಿದೇವೆ ಅಂತ, ನಮ್ಮ ವಿಜಯಪುರ ದ್ರಾಕ್ಷಿ ಅಂತೇಳಿ ನಾವು ಬ್ರ್ಯಾಂಡಿಂಗ್ ಮಾಡ್ತಾ ಇದ್ದೇವೆ. ಮೊದಲ ಹಂತವಾಗಿ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ದೇವೆ, ಮುಂದುವರೆದ ಭಾಗವಾಗಿ ಜಿಲ್ಲೆಯಿಂದ ನಾವು ರಾಜ್ಯವ್ಯಾಪಿನೂ ಕೂಡ ಮಾಡ್ಬೇಕಂತ ಹೇಳಿ ಅವರು ನಮ್ಮ ಸಿಒ ಸಾಹೇಬ್ರು ಇದನ್ನ ಬಹಳ ಮುತುವರ್ಜಿ ತಗೊಂಡಿದ್ದಾರೆ. ಅದಕ್ಕೆ ನಮ್ಮ ರೈತ ಬಾಂಧವರು ಇಂಟ್ರೆಸ್ಟ್ ಇದ್ದವ್ರು, ಇಲ್ಲ ಸರ್ ನೀವು ನಂದೇ 4-5 ಟನ್ ಇದೆ, ಅದು ಉದ್ದೇಶ ಇರುವುದೇನು, ನಿಮ್ಮ ಬೆಳೆದಂತ ಅನ್ನ ಬೇರೆ ಬೇರೆ, ಈಗ ಹೇಳಿದ್ರು ಈಗ ನಮ್ಮ ಸಿದ್ದನಾಟ ಹೋಗಿ ಅವ್ರು ಹೇಳಿದ್ರು ಬೇರೆ ಬೇರೆ ವೆರೈಟಿ ಬೆಳೆದಿದ್ದಾರೆ, ಈಗ ಇವರು ತಾಂತ್ರಿಕತೆ ಅಥವಾ ಕ್ಷೇತ್ರೋತ್ಸವ ಮಾಡ್ತಾ ಇದ್ದಾರೆ, ಎಲ್ಲಿದೋ ಹಣ್ಣುಗಳನ್ನ ತಂದು ನಿಮ್ಗೆ ತೋರಿಸಿ ಅವ್ರ ಕ್ಷೇತ್ರೋತ್ಸವ ಮಾಡ್ತಿಲ್ಲ, ಅವರಾಗಿ ಬೆಳೆದಿದ್ದಾರೆ ಅಂದ್ರೆ ನಾವು ಅದರಿಂದ ಅನುಭವ ಇರ್ತದೆ. ಅದಕ್ಕೆ ನೀವು ಬೆಳೆದಂತ ಬೆಳೆಗಳನ್ನ ಎಷ್ಟು ಪ್ರಮಾಣದಲ್ಲಿ ಹೋಗ್ಲಿ, ಚೆನ್ನಾಗಿ ಬರ್ತಾ ಇತ್ತಂದ್ರೆ ನಾವೇನ್ ಮಾಡ್ತೇವೆ, ಒಂದು 10 ದಿವಸ ಮುಂದುವರಿಸ್ತೇವೆ, ಇಲ್ಲಪ್ಪ 5 ದಿವಸ ಹೋಗ್ತೇವೆ. ನಮ್ಮ ಸಿಒ ಸಾಹೇಬ್ ಹೇಳಿದಾರ, ಎಲ್ಲಾ ಪಂಚಾಯತಿ ಪಿಡಿಒಗಳಿಗೆ ಹೇಳ್ತೇನೆ ನಾನು ಅಂದ್ರೆ ಅವರು ಬಂದು ಖರೀದಿ ಮಾಡ್ಲಿ, ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೂ ಹೇಳ್ತಾ ಇದೀನಿ ಅಂದ್ರೆ ನಮ್ಮ ಆಫೀಸರ್ಸ್ಗೆ ಎಲ್ಲರಿಗೂ ಪ್ರಚಾರ ಆಯ್ತು. ನಿಮ್ಗೆ ಸಾಕಷ್ಟು ಒಂದು ನಮ್ಗೆ 25-40 ಟನ್ ಮಾರಾಟ ಆದ್ರೂ ಏನು ಲಾಸ್ ಆಗಲ್ಲ. ಸೊ ನಮ್ಮ ರೈತ ಬಾಂಧವರಲ್ಲಿ ನಾವು ವಿನಂತಿ ಮಾಡ್ಕೋತೀನಿ. ಅದೇ ರೀತಿಯಾಗಿ ನಮ್ಮ ಸರ್ ಹೇಳಿದ್ರು ವೈನ್ ಅದನ್ನು ಒಳ್ಳೇದಂತ ಹೇಳಿ, ಅದನ್ನು ಕೂಡ ನಾವು ವೈನ್ ಬೋರ್ಡ್ MD ಅವ್ರ ಜೊತೆ ಮಾತಾಡಿದ್ದೀನಿ. March 1st ಕೂಡ ವಿಜಯಪುರ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ವೈನ್ ಫೆಸ್ಟಿವಲ್ ಕೂಡ ಮಾಡ್ಬೇಕಂತ ಹೇಳಿ ನಾವು ಒಂದು ಉದ್ದೇಶ ಇಟ್ಕೊಂಡಿದ್ದೆವು. ಸೊ ಅದನ್ನು ಕೂಡ ತಮಗೆಲ್ಲ ತಿಳಿಸ್ತಾ ಇದ್ದೆವು. ಅದಕ್ಕೆಲ್ಲ ನಮ್ಮ ರೈತ ಬಾಂಧವರಿಗೆ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ಕೇಳುಗ್ರೆ, ತಿಡಗುಂದಿಯಲ್ಲಿ ಜರುಗಿದ ದ್ರಾಕ್ಷಿ ಮೇಳದಲ್ಲಿ ರಾಸಾಯನಿಕ ಬಳಕೆ ಮತ್ತು ಅದರಿಂದಾಗುವ ದುಷ್ಪರಿಣಾಮಗಳು ಈ ಕುರಿತು ವಿಜಯಪುರದ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ರೂಪಾ ಅವರಿಂದ ಮಾಹಿತಿಯನ್ನು ಕೇಳಿದ ನಂತರ, ಮನುಕಿನ ಗುಣಮಟ್ಟ ಕುರಿತು ವಿಜಯಪುರದ ತೋಟಗಾರಿಕಾ ಉಪನಿರ್ದೇಶಕರಾದ ಶ್ರೀ ಸಿದ್ದರಾಮಯ್ಯ ಬರ್ಗಿಮಠ್ ಅವರಿಂದ ಮಾಹಿತಿಯನ್ನು ಕೇಳಿದಿರಿ. ರೈತರ ಕಾರ್ಯಕ್ರಮ ಕಿಸಾನ ವಾಣಿಯಲ್ಲಿ ನಾವಿದ್ದೇವೆ. ಆತ್ಮೇರೆ, ಈಗ ಜನಪದ ಗೀತೆಗಳು.

ಅದು ಹಾರುತ್ತಾ ಬಂದರೆ ಮನಸ್ಸಿಗಾನಂದ, ಪಾರಿವಾಳದ ಆಟ ಚಂದ. ಆತ್ಮರೆ ಸುಲೋಚನಾ ಮತ್ತು ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ಶಿಶುನಾಳ ಸಿರಿಪುರ ಪದಗಳನ್ನು ಕೇಳಿದಿರಿ. Oh, ಕಿಸಾನ್ವಾಣಿ. ರೈತ ಬಾಂಧವರ ಕಾರ್ಯಕ್ರಮ ಕೇಳಿದಿರಿ.